ಚರ್ಮಗಳಲ್ಲಿ ಗಂಟುಗಳು ಅಥವಾ ಬೊಬ್ಬೆಗಳು ಕಾಣಿಸ್ಕೊಳ್ಳೋದ್ರಿಂದ ಅದು ಪ್ರಮುಖವಾದ ಚಿಹ್ನೆ ಆಗಿರೋದ್ರಿಂದ ಸೊ ಈ ರೋಗಕ್ಕೆ ಬೇರೆ ಚಿಹ್ನೆಗಳಿದ್ರು ಕೂಡ ಇದೊಂದು ಪ್ರಮುಖ ಚಿಹ್ನೆ ಆಗಿರೋದ್ರಿಂದ ಚರ್ಮಗಂಟು ರೋಗ ಅಂತಾನೆ ಇದನ್ನ ಗುರುತಿಸಿಕೊಂಡಿದೆ. ಇಂಗ್ಲಿಷ್ ನಲ್ಲಿ ನಾವು ಲಂಪಿ ಸ್ಕಿನ್ ಡಿಸೀಸ್ ಅಂತೀವಿ, ಅಲ್ಲೂ ಕೂಡ ಅಷ್ಟೇನೆ ಲಂಪಿ ಸ್ಕಿನ್ ಅಂತ ಹೇಳಿದ್ರೆ ಗಂಟುಗಳಿರ್ತಕ್ಕಂಥ ಚರ್ಮ ರೋಗ ಅಂತ. ಸೊ ಅದನ್ನೇ ಯಥಾವತ್ತ ಕನ್ನಡದಲ್ಲೂ ಕೂಡ ಚರ್ಮಗಂಟು ರೋಗ ಅಂತ ಇದಕ್ಕೆ ನಾವು ಗುರುತಿಸಿಕೊಂಡಿದ್ದೀವಿ. ನಿಮಗೆ ಗೊತ್ತಿರಬಹುದು ಜಾನುವಾರುಗಳಲ್ಲಿ ಸಾಕಷ್ಟು ರೋಗಗಳು ಕಂಡುಬರುತ್ತೆ, ಆದರೆ ಎಲ್ಲ ರೋಗಕ್ಕೂ ನಾವು ಜಾಸ್ತಿ ಮಹತ್ವ ನೀಡಬೇಕಾಗಿಲ್ಲ. ಕೆಲವೊಂದು ಅಷ್ಟೊಂದು ಗಂಭೀರವಾಗಿರಲ್ಲ, ತೀವ್ರತರವಾಗಿರಲ್ಲ, ಹೆಚ್ಚಾಗಿ ಆರ್ಥಿಕ ನಷ್ಟ ಉಂಟು ಮಾಡಲ್ಲ ಮತ್ತು ಹೆಚ್ಚು ಜಾನುವಾರುಗಳಲ್ಲಿ ಕಾಣಿಸ್ಕೊಳ್ಳಲ್ಲ. ಆದರೆ ಕೆಲವೊಂದು ರೋಗಗಳಿರ್ತವೆ, ಅವು ಏನಂದ್ರೆ ಕಾಣಿಸ್ಕೊಂಡ್ರೆ ಸಾಕಷ್ಟು ಜಾನುವಾರುಗಳಲ್ಲಿ ಕಾಣಿಸ್ಕೊಳ್ಳೋ ಸಂಭವ ಇರುತ್ತೆ, ಹರಡೋ ಸಂಭವನೂ ಇರುತ್ತೆ, ಆರ್ಥಿಕ ಪರಿಣಾಮವನ್ನ ಬೀರ್ತಕ್ಕಂಥ ರೋಗಗಳು ಇರ್ತವೆ, ಮತ್ತೆ ಅದು ಬೇರೆ ಬೇರೆ ಪ್ರದೇಶಗಳಿಗೆ ಹರಡತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಅಂತ ರೋಗಗಳಿಗೆ ನಾವು ಹೆಚ್ಚಾದ ಮಹತ್ವವನ್ನು ಕೊಡಬೇಕಾಗತ್ತೆ. ಇಂಗ್ಲಿಷ್ ನಲ್ಲಿ ನೋಟಿಫೈಯಬಲ್ ಡಿಸೀಸ್ ಅಂತೀವಿ, ಅಂದ್ರೆ ಆ ರೋಗ ಕಾಣಿಸ್ಕೊಂಡ್ರೆ ಆ ಸ್ಥಳೀಯ ಪ್ರಾಧಿಕಾರಿಗಳಿಗೆ ಗಮನಕ್ಕೆ ತರಬೇಕಾಗತ್ತೆ, ಅದನ್ನ ನಾವು ಸರ್ಕಾರದ ಗಮನಕ್ಕೆ ತರಬೇಕಾಗತ್ತೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕಾಗತ್ತೆ. ಯಾಕಂದ್ರೆ ಆ ರೋಗಕ್ಕೆ ಅದರದೇ ಆದಂತಹ ಮಹತ್ವ ಇರುತ್ತೆ, ಆರ್ಥಿಕವಾದ ಪರಿಣಾಮ ಬೀರ್ತಕ್ಕಂತ ಒಂದು ಸಂಭವ ಇರುತ್ತೆ. ಸೊ ಅಂತ ಒಂದು ರೋಗ ಈ ಚರ್ಮಗಂಟು ರೋಗ ಸಹ. ಸೊ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಆಗ್ಬೋದು, ಹಾಗೆ ನಮ್ಮ ಭಾರತ ಸರ್ಕಾರ ಆಗ್ಬೋದು, ಹೆಚ್ಚು ಮಹತ್ವವನ್ನು ನೀಡಿ ಅದನ್ನು ನಿಯಂತ್ರಿಸೋದಕ್ಕೆ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವಾದ್ಯಂತ ಕೂಡ ಎಲ್ಲಾದರೂ ರೋಗ ಕಾಣಿಸ್ಕೊಂಡ್ರೆ ದೇಶಗಳು, ಆಯಾ ದೇಶಗಳು, ಆ ಸರ್ಕಾರಗಳು ಅದಕ್ಕೆ ಪ್ರಾಮುಖ್ಯತೆಯನ್ನು ನೀಡಿ ಅದನ್ನು ನಿಯಂತ್ರಿಸೋದಕ್ಕೆ ಕ್ರಮಗಳನ್ನ ಕೈಗೊಳ್ಳುತ್ತೆ. ಅಂದ್ರೆ ಇಲ್ಲಿ ಮುಖ್ಯವಾದಂತಹ ಚಿಹ್ನೆ ಏನು ಅಂತಂದ್ರೆ, ಈಗ ಚರ್ಮಗಳ ಮೇಲೆ ಬೊಬ್ಬೆ ಬಂದಿರುತ್ತೆ, ಅದರಿಂದ ಇದನ್ನ ಚರ್ಮಗಂಟು ರೋಗ ಅಂತ ಹೇಳಿ ಕರೀತಾರೆ ಅನ್ನೋ ವಿಚಾರವನ್ನ ತಿಳಿಸ್ಕೊಟ್ರಿ. ಈಗ ಇದು ಯಾವೆಲ್ಲ ಪ್ರಾಣಿಗಳಲ್ಲಿ ಕಂಡು ಬರುತ್ತೆ ಅನ್ನೋ ವಿಚಾರಗಳನ್ನ ತಿಳಿಸ್ಕೊಡಿ ಸರ್. ಸಾಮಾನ್ಯವಾಗಿ ಜಾನುವಾರು ಕಂಡು ಬರತಕ್ಕಂಥ ರೋಗ ಅಂತ ಹೇಳಕ್ಕಾಗಲ್ಲ, ಎಲ್ಲಾ ಜಾನುವಾರುಗಳಲ್ಲೂ ಈ ರೋಗ ಬರಲ್ಲ. ಈ ರೋಗ ಬರತಕ್ಕಂಥದ್ದು ದನಕರುಗಳಲ್ಲಿ, ಎಮ್ಮೆಗಳಲ್ಲಿ ಮಾತ್ರ. ದನಕರುಗಳು ಎಮ್ಮೆಗಳಲ್ಲಿ, ಅದು ನಮ್ಮ ನಾಡಸುಗಳಾಗ್ಬೋದು, ನಾಟಿ ಹಸುಗಳು ಅಥವಾ ದೇಶಿ ತಳಿಯ ಹಸುಗಳು, ದನಗಳಾಗ್ಬೋದು, ವಿದೇಶಿ ತಳಿಗಳಾಗ್ಬೋದು, ಮತ್ತೆ ಮಿಶ್ರ ತಳಿಗಳಾಗ್ಬೋದು, ಎತ್ತುಗಳಾಗ್ಬೋದು, ಗೂಳಿಗಳಾಗ್ಬೋದು, ಕೋಣಗಳಾಗ್ಬೋದು, ಕರುಗಳಾಗ್ಬೋದು, ದನಕರುಗಳು ಎಮ್ಮೆಗಳಲ್ಲಿ ಮಾತ್ರ ಕಂಡು ಬರ್ತಕ್ಕಂಥದ್ದು. ಆಮೇಲೆ ದನಕರುಗಳು ಎಮ್ಮೆಗಳು ಎರಡರಲ್ಲೂ ಕಂಡು ಬಂದ್ರು ಕೂಡ ಎಮ್ಮೆಗಳಲ್ಲಿ ಬಹಳ ಕಡಿಮೆ ರೋಗ ಕಂಡು ಬರೋದು, ದನಕರುಗಳಲ್ಲೇ ಜಾಸ್ತಿ, ಎಮ್ಮೆಗಳಲ್ಲಿ ಬಹಳ ಕಡಿಮೆ ಇರ್ತಕ್ಕಂಥ ಸಂಭವ. ಮತ್ತೆ ಎಲ್ಲ ವಯಸ್ಸಿನ ದನಕರು ಎಮ್ಮೆಗಳಲ್ಲಿ ಕಾಣಿಸ್ಬೋದು, ಅಂದ್ರೆ ಚಿಕ್ಕ ಕರುವಿನಿಂದ ಹಿಡಿದು ವಯಸ್ಸಿನ ಹಸು ಅಥವಾ ಎಮ್ಮೆ ಹೋರಿ ಗೂಳಿಗಳಲ್ಲಿ ಕಂಡು ಬರುತ್ತೆ. ಎಲ್ಲ ವಯಸ್ಸಿನ ಒಂದು ಇದರಲ್ಲೂ ಕೂಡ ಕಂಡು ಬರಬಹುದು. ದನಕರುಗಳು ಎಮ್ಮೆಗಳು ಮಾತ್ರ ಬರೋದ್ರಿಂದ ಈ ರೋಗನ ಬೇರೆ ನಮ್ಮ ಜಾನುವಾರುಗಳು ಕಂಡು ಬರಲ್ಲ. ಮೇಕೆ ಆಗ್ಬಹುದು, ಕೋಳಿಗಳಾಗ್ಬಹುದು, ಹಂದಿಗಳಾಗ್ಬಹುದು, ವನ್ಯಜೀವಿಗಳಾಗ್ಬಹುದು, ಈ ತರ ಬೇರೆ ಯಾವುದೋ ಜಾನುವಾರುಗಳಲ್ಲಿ ಅಥವಾ ಪ್ರಾಣಿಗಳಲ್ಲಿ ಕಂಡು ಬರೋದಿಲ್ಲ. ಸೊ ಅದು ಒಂದು ನಮ್ಮ ರೈತರಿಗೆ ಸ್ಪಷ್ಟವಾಗಿ ಹೇಳೋದಕ್ಕೆ ನಾನು ಬಯಸ್ತೇನೆ. ರೈತ ಬಾಂಧವರು ಗಮನಿಸ್ಕೋಬೇಕು, ಆತಂಕ ಬೇಡ, ಇದು ಹಸು ಮತ್ತು ಎಮ್ಮೆಗಳನ್ನ ಹೊರತುಪಡಿಸಿ ಇತರ ಯಾವುದೇ ಪ್ರಾಣಿಗಳಲ್ಲಿ ಕಂಡು ಬರಲ್ಲ ಅನ್ನೋ ವಿಚಾರಗಳನ್ನ ಸ್ಪಷ್ಟವಾಗಿ ನಮ್ಮ ಡಾಕ್ಟರ್ ತಿಳಿಸ್ಕೊಡ್ತಾ ಇದಾರೆ, ಗಮನಿಸ್ಕೋಬೇಕು. ಡಾಕ್ಟರ್, ಈಗ ಕೆಲವೊಂದು ಕಾಯಿಲೆಗಳು ಇಂಥದೇ ಕಾಲಮಾನ ಅಥವಾ ಋತುನಲ್ಲಿ ಕಂಡು ಬರುತ್ತೆ ಅಂತ ಅನ್ನೋದನ್ನ ನಮ್ಮ ರೈತ ಬಾಂಧವರು ಕಂಡುಕೊಂಡಿದ್ದಾರೆ. ಇದು ಸಹಜ ಕೂಡ ಹೌದು. ಈ ಮಳೆಗಾಲದಲ್ಲಿ ಕೆಲವೊಂದು ಕಾಯಿಲೆಗಳು ಬರ್ತದೆ, ಈ ಚಳಿ ಮತ್ತೆ ಹಿಂಗಾರಿನಲ್ಲಿ ಕೆಲವೊಂದು ಕಾಯಿಲೆಗಳು ಬರುತ್ತೆ, ಇನ್ನು ಬೇಸಿಗೆಯ ಬಿಸಿಲಿನ ಝಳದಲ್ಲಿ ಕೆಲವೊಂದು ಕಾಯಿಲೆಗಳು ನಮ್ಮ ಪ್ರಾಣಿಗಳನ್ನ ಕಾಡೋದುಂಟು. ಇಂತಹ ಸಂದರ್ಭದಲ್ಲಿ ಈ ಚರ್ಮಗಂಟು ರೋಗ ಯಾವ ಕಾಲ ಅಥವಾ ಋತುವಿನಲ್ಲಿ ಕಂಡು ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ. ಹಾಗೆ ನೋಡೋದಾದ್ರೆ ಏಪ್ರಿಲ್ ಅಥವಾ ಮೇ ತಿಂಗಳ ನಂತರ ಈ ರೋಗ ಕಾಣಿಸ್ಕೋಬೇಕು. ಆದ್ರೆ ನಿಮ್ಗೆ ಗೊತ್ತು, ಇವಾಗಲೇ ಈ ಮಳೆ ಬೀಳದಲ್ಲಾಗ್ತಕ್ಕಂಥ ಬದಲಾವಣೆಗಳು, ಋತುಮಾನಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಕೂಡ ಈ ರೋಗಗಳು ಕಂಡು ಬರ್ತಕ್ಕಂಥ ಒಂದು ಸೀಸನ್ ಅಥವಾ ನಾವು ಋತುಮಾನಗಳಲ್ಲೂ ಬದಲಾವಣೆಗಳನ್ನ ತೋರಿಸ್ಕೊಟ್ಟಿದೆ. ಸೊ ಅದೇ ತರ ಆಕ್ಚುಲಿ ಈಗ ಹೇಳಬೇಕು ಅಂದ್ರೆ, ಈ ಒಂದು ರೋಗ ಬಂದು ಕೀಟಗಳ ಹಾವಳಿಯಿಂದ ಅಥವಾ ಕೀಟಗಳಿಂದ ಹರಡತಕ್ಕಂಥ ರೋಗ ಆಗಿರೋದ್ರಿಂದ ಕೀಟಗಳು ಯಾವ ಸಮಯದಲ್ಲಿ ಅಥವಾ ಯಾವ ಋತುವಿನಲ್ಲಿ ವೃದ್ಧಿಗೊಳ್ತವೆ, ಸೊ ಅದೇ ಒಂದು ಋತುವಿನಲ್ಲಿ ಅಥವಾ ಸಮಯದಲ್ಲಿ ಕೂಡ ಈ ರೋಗ ಕಾಣಿಸಿಕೊಳ್ತಕ್ಕಂಥದ್ದೇ ಜಾಸ್ತಿ. ನಿಮ್ಗೆ ಗೊತ್ತು, ಮಳೆ ಯಾವಾಗ ಶುರುವಾಗುತ್ತೆ ಅವಾಗ ಶುರುವಾಗುತ್ತೆ ರೋಗ ಆರಂಭ ಆಗೋ ಚಾನ್ಸಸ್ ಅಥವಾ ಜಾಸ್ತಿ ಇದೆ. ಹಾಗೇನೆ ಡೇ ಟೈಮ್ನಲ್ಲಿ ಬಿಸಿಲು ಜಾಸ್ತಿ ಇದ್ದು ರಾತ್ರಿ ಮಳೆ ಆಗಿ ಆ ಒಂದು ಉಷ್ಣಾಂಶನೂ ಇರುತ್ತೆ, ಈ ಕಡೆಗೆ ತೇವಾಂಶನೂ ಇರುತ್ತೆ. ಸೊ ಈ ಒಂದು ವಾತಾವರಣ ಏನ್ ಮಾಡುತ್ತೆ, ಕೀಟಗಳನ್ನ ಚೆನ್ನಾಗಿ ವೃದ್ಧಿಗೊಳಿಸೋದಕ್ಕೂ ಸಹಾಯ ಮಾಡುತ್ತೆ. ಸೊ ಹಂಗಾಗಿ ಸೊ ಮಳೆಗಾಲ ಶುರುವಾದಾಗ ರೋಗ ಕಾಣಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದ್ದು ತದನಂತರ ಬೇಸಿಗೆನಲ್ಲೂ ಕೂಡ ಕೀಟಗಳು ಒಂದು ವೃದ್ಧಿ ಆಗೋದ್ರಿಂದ ಸೊ ಆವಾಗಲೂ ಕೂಡ ಈ ರೋಗೋದ್ರೇಕ ಹಾಗೇನೆ ಮುಂದುವರಿಯೋ ಸಾಧ್ಯತೆ ಇರುತ್ತೆ. ಚಳಿಗಾಲದಲ್ಲಿ ಕಡಿಮೆ ಆಗುತ್ತೆ, ಯಾಕಂದ್ರೆ ಕೀಟಗಳ ಒಂದು ವೃದ್ಧಿ ಕೂಡ ಅವುಗಳನ್ನು ಕಡಿಮೆ ಆಗೋದ್ರಿಂದ ಚಳಿಗಾಲದಲ್ಲಿ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ನಾವು ಈ ತರ ಹೇಳ್ಬೋದು, ಯಾವುದೇ ಒಂದು ದೇಶ ಆಗ್ಬೋದು, ಪ್ರದೇಶ ಆಗ್ಬೋದು, ಸೊ ಮಳೆಗಾಲ ಮತ್ತೆ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಚಳಿಗಾಲದಲ್ಲಿ ಕಡಿಮೆ ಆಗಿ ಮತ್ತೆ ಬೇಸಿಗೆನಲ್ಲಿ ಜಾಸ್ತಿ ಆಗ್ತಕ್ಕಂಥ ಸಂಭವ ಇರುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಹವಾಮಾನದ ವೈಪರೀತ್ಯದಿಂದಾಗಿ ಈ ಸಂದರ್ಭದಲ್ಲಿ ಈ ಚರ್ಮಗಂಟು ರೋಗ ಕಾಣಿಸ್ಕೊಂಡಿದೆ ಅನ್ನೋದನ್ನ ತಿಳಿಸ್ತಾ ಇದ್ರಿ. ಆದ್ರೆ ಸಹಜವಾಗಿ ಮಳೆ ಮತ್ತು ಬೇಸಿಗೆ ಕಾಲದಲ್ಲಿ ಈ ರೋಗ ಕಂಡು ಬರುತ್ತೆ ಅನ್ನೋ ವಿಚಾರವನ್ನ ತಿಳಿಸಿದ್ರೆ ಡಾಕ್ಟರ್. ಇನ್ನು ಸಹಜವಾಗಿ ಯಾವುದೇ ಒಂದು ರೋಗ ಅಥವಾ ಕಾಯಿಲೆ ಆದ್ರೆ ಇದು ಹರಡುತ್ತೆ, ಹಾಗೆ ಈ ಚರ್ಮಗಂಟು ರೋಗ ಹೇಗೆ ಹರಡುತ್ತೆ ಅಂತ ತಿಳಿಸ್ಕೊಡಿ. ಈಗ ಚರ್ಮಗಂಟು ರೋಗ ಹರಡೋ ವಿಚಾರದಲ್ಲಿ ಎರಡು ಅಂಶಗಳನ್ನ ಗಮನಿಸಬೇಕು. ಇದು ಕೆಲವು ಬೇರೆ ರೋಗಗಳು ಕೂಡ ಅನ್ವಯಿಸುತ್ತೆ. ಒಂದು, ಹತ್ತಿರದ ಸ್ಥಳಗಳಿಗೆ ಹೇಗಾಡುತ್ತೆ, 100-200 meters ಅಥವಾ ಪಕ್ಕದಲ್ಲಿ ಈ ತರ ಹತ್ತಿರ ಸ್ಥಳಗಳಿಗೆ ಹೇಗಾಡುತ್ತೆ, ಮತ್ತೆ ದೂರದ ಸ್ಥಳಗಳಿಗೆ ಹೇಗಾಡುತ್ತೆ. ಸೊ ಎರಡು ಒಂಥರ ಬೇರೆ ಬೇರೆ ವಿಧಾನದಲ್ಲಿ ಹರಡುತ್ತೆ. ಸೊ ಎರಡನ್ನು ಒಂದ್ ಸ್ವಲ್ಪ ಕೂಲಂಕುಷವಾಗಿ ತಿಳ್ಕೊಳ್ಳೋದು ಪ್ರಯತ್ನ. ಹತ್ತಿರದ ಸ್ಥಳಗಳಿಗೆ ಕೀಟಗಳಿಂದ ಇದು ಹರಡುತ್ತೆ. ನಾನಾಗ್ಲೇ ಹೇಳಿದೆ, ಈ ರೋಗ ಬರ್ತಕ್ಕಂಥದ್ದನ್ನೇ ಕಚ್ಚುವ ಕೀಟಗಳಿಂದ, ಅದು ಉಣ್ಣೆ ಆಗ್ಬೋದು, ದೊಡ್ಡ ನೊಣಗಳಾಗ್ಬೋದು, ಸೊಳ್ಳೆ ಆಗ್ಬೋದು, ಮಿಡ್ಜಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಅದು ಕೂಡ ಆಗ್ಬೋದು. ಈ ತರ ಕಚ್ಚುವ ಕೀಟಗಳಿಂದ ಮುಖ್ಯವಾಗಿ ಈ ಒಂದು ರೋಗ ಹರಡುತ್ತೆ. ಈ ಕಚ್ಚುವ ಕೀಟಗಳು ಹತ್ತಿರದ ಸ್ಥಳಗಳಿಗೆ ರೋಗ ಹರಡೋದಕ್ಕೆ ಕಾರಣ ಆಗುತ್ತೆ. ಸುತ್ತಮುತ್ತ ಇರ್ತಕ್ಕಂಥ ಸ್ಥಳಗಳಿಗೆ ರೋಗ ಹರಡೋದಕ್ಕೆ ಕಾರಣ ಆಗುತ್ತೆ. ಇನ್ನು ದೂರದ ಸ್ಥಳಗಳಿಗೆ ಬೇರೆ ಮಾದರಿ ಇದೆ. ಇವು ನಾನು ಹೇಳಿದೆ ಕಚ್ಚುವ ಕೀಟಗಳು ಅಥವಾ ಸಂಧಿಪದಿ ಕೀಟಗಳು ಅಂತ ಹೇಳ್ತೀವಿ. 90% ಪ್ರಕರಣಗಳಲ್ಲಿ ರೋಗ ಹರಡತಕ್ಕಂಥದ್ದು ಈ ಒಂದು ಕಚ್ಚುವ ಕೀಟಗಳಿಂದಾನೆ. 80-90% ಪ್ರಕರಣಗಳಲ್ಲಿ ಈ ತರನೇ ಇದು ಹರಡತಕ್ಕಂಥದ್ದು. ಕೆಲವು ಜಾತಿಯ ಉಣ್ಣೆಗಳು, ಕೆಲವು ಜಾತಿಯ ಸೊಳ್ಳೆ ದೊಡ್ಡ ನೊಣಗಳು, ಮತ್ತೆ ಕ್ಯೂಲೆಕ್ಸ್ ಮತ್ತು ಏಡಿಕ್ಸ್ ಜಾತಿಯ ಸೊಳ್ಳೆಗಳು. ಸೊ ಈ ತರದ ಅವ್ರು ನಿಮ್ಗೆ ಕೇಳಿರ್ಬೋದು ಬೇರೆ ರೋಗಗಳನ್ನು ಕೂಡ ಅವು ಹರಡುತ್ತೆ. ಸೊ ಈ ಕೀಟಗಳು ಏನಂದ್ರೆ ವಾಹಕಗಳಾಗಿ ಕೆಲಸ ಮಾಡುತ್ತೆ. ವಾಹಕಗಳು ಅಂತ ಹೇಳ್ತೇವೆ, ವೆಕ್ಟರ್ಸ್ ಅಂತ ಹೇಳಿ, ಅಂದ್ರೆ ಆ ರೋಗನ ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಡೋದಕ್ಕೆ ವಾಹಕಗಳಾಗಿ ಕೆಲಸ ಮಾಡುತ್ತೆ. ಇದು ಕೀಟಗಳಿಗೂ ಕೂಡ ಹಾರ ಸಾಮರ್ಥ್ಯ ಇದೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ವಲ್ಪ ದೂರ ಚಲಿಸಿ ಕ್ರಮಿಸಿ ಅದು ಹೋಗ್ಬೋದು. ಅದ್ರ ಜೊತೆಗೆ ಗಾಳಿ ಚಲನೆ ಮುಖಾಂತರ, ವಿಂಡ್ ಮೂವ್ಮೆಂಟ್ ಅಂತ, ಏರ್ ಮೂವ್ಮೆಂಟ್ ಅಂತ ಏನ್ ಹೇಳ್ತೀವಿ, ಆ ಗಾಳಿ ಚಲನೆ ಮುಖಾಂತರ ಕೂಡ ಕೀಟಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬಹಳಷ್ಟು ದೂರ ಹೋಗೋ ಚಾನ್ಸಸ್ ಇರುತ್ತೆ, ಹೋಗೋ ಸಂಭವ ಇರುತ್ತೆ. ಸೊ ಕೆಲವು ಕಡೆ ಎಲ್ಲ ವರದಿಯಾಗಿದೆ, ಮುಖ್ಯವಾಗಿ ಕೆಲವು ಆಫ್ರಿಕನ್ ದೇಶಗಳಲ್ಲಿ. ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಈಜಿಪ್ಟಿಂದ ಇಸ್ರೇಲ್ ದೇಶಕ್ಕೆ ಈ ಕೀಟಗಳ ಚಲನೆ ಮುಖಾಂತರನೇ ಹರಡಿದೆ ಅಂತ ಹೇಳ್ತಾರೆ. ಸೊ ಒಂದು ಈ ತರ ಅವು ಕೀಟಗಳು ಗಾಳಿ ಚಲನೆ ವೇಗವಾಗಿದ್ದಾಗ 80-200 kilometers ತನಕ ಅದು ಕೂಡ ಹೋಗ್ಬೋದು. ಆ ವೈರಸ್ ಅನ್ನ ಹೊಂದಿರತಕ್ಕಂತ ಕೀಟ, ಕ್ಯಾರಿ ಮಾಡ್ತಿರತಕ್ಕಂತ ಕೀಟ ಅಷ್ಟು ದೂರ ಹೋಗಿ ಅಲ್ಲಿ ಈ ಪ್ರದೇಶಗಳಿಗೆ ಹರಡಬಹುದು. ಅದು ಗಾಳಿ ಚಲನೆ ಮೂವ್ಮೆಂಟ್ ಇಂದ ಕೂಡ ಅದು ಅವಲಂಬಿತ ಆಗಿರುತ್ತೆ. ಇದು ಒಂದು. ಆಮೇಲೆ ದೂರದ ಸ್ಥಳಗಳಿಗೆ ಅಂತ ಹೇಳಿದೆ, ದೂರದ ಸ್ಥಳಗಳಿಗೆ ಜಾನುವಾರುಗಳು ಅಥವಾ ದನಕರುಗಳು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಿದಾಗ ಎಷ್ಟು ದೂರಕ್ಕೆ ಬೇಕಾದ್ರೂ ಸಾಗಿಸ್ಬೋದು. ಆ ಒಂದು ದೂರದ ಮೇಲೆ ಬೇರೆ ಒಂದು ಪ್ರದೇಶಗಳಿಗೆ ಹರಡತಕ್ಕಂಥ ಸಾಧ್ಯತೆ ಇರುತ್ತೆ. ಮತ್ತೆ ಅದನ್ನ ಸಾಗಿಸ್ತಕ್ಕಂಥ ವಾಹನದ ಮುಖಾಂತರ ವಾಹನಗಳು ಕೂಡ ಕಲುಷಿತ ಆಗಿ ಅದರಿಂದ ಹರಡಬಹುದು. ಮತ್ತೆ ಅದನ್ನ ಆರೈಕೆ ಮಾಡ್ತಿದ್ದಕ್ಕಂಥ ಒಂದು ಜನಗಳು, ರೈತರು, ಅವರು ಕೂಡ ಆ ಒಂದು ವೈರಸ್ ಅನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಡತಕ್ಕಂತ ಇದಿರುತ್ತೆ. ಅದು ಎಷ್ಟು ದೂರ ಅವರು ಹೋಗ್ತಾರೆ, ಎಷ್ಟು ದೂರ ಚಲಿಸ್ತಾರೆ ಅನ್ನೋದ್ರ ಮೇಲೆ ಎಷ್ಟು ದೂರದ ಸ್ಥಳಗಳಿಗೆ ಹರಡಬಹುದು ಅಂತಕ್ಕಂಥ ಕೂಡ ಇದು ಹೇಳುತ್ತೆ. ಇದರಿಂದಾಗಿನೇ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಗಡಿ ದಾಟಿ ಹೋಗ್ತಕ್ಕಂಥದ್ದು, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಗಡಿ ದಾಟಿ ರೋಗ ಹರಡತಕ್ಕಂಥದ್ದು, ಮತ್ತೆ ಹತ್ತಿರದ ದೇಶಗಳಿಗೆ ಗಡಿ ದಾಟಿ ದೇಶದ ಗಡಿ ದಾಟಿ ಕೂಡ ರೋಗ ಹರಡತಕ್ಕಂಥದ್ದು ಸಾಧ್ಯ ಆಗೋದು. ಇದು ಒಂದು. ಮತ್ತೆ ರೋಗ ಹರಡಬೇಕಾದ್ರೆ ನೇರ ಸಂಪರ್ಕಕ್ಕೆ ಬಂದ್ರೆ ರೋಗ ಹರಡಲ್ವಾ? ನೇರ ಸಂಪರ್ಕದಿಂದ ರೋಗ ಹರಡತಕ್ಕಂಥದ್ದು ಸಂಭವ ಬಹಳ ಕಡಿಮೆ. ಈಗ ಕಾಲುಬಾಯಿ ಜ್ವರದಲ್ಲಿ ಒಂದು ರೋಗ ಬಂದಿರೋದನ್ನ, ರೋಗ ಇಲ್ಲಿರೋದನ್ನ ಒಟ್ಟಿಗೆ ಕಟ್ಟಾಕ್ಬಿಟ್ರೆ ಸಾಕು, 2-3 ದಿವಸದಲ್ಲಿ ಕಾಯಿಲೆ ಕಾಣಿಸ್ಕೊಳ್ಳೋ ಚಾನ್ಸ್ ಇರುತ್ತೆ. ಸೊ ಆದ್ರೆ ಈ ಇದರಲ್ಲಿ ಆ ತರ ಆಗಲ್ಲ. ಆದ್ರೆ ನೇರ ಸಂಪರ್ಕದಿಂದ ಬಂದು ರೋಗ ಹರಡ್ತು ಅಂತಕ್ಕಂಥ ಒಂದು ಸಂಭವ ಬಹಳ ಕಡಿಮೆ. ಹರಡಿದ್ರು ತುಂಬಾ ಕಡಿಮೆ, 80-90% ಕೀಟಗಳ ಮುಖಾಂತರನೇ ಹರಡತಕ್ಕಂಥದ್ದು. ಆಮೇಲೆ ನೇರ ಸಂಪರ್ಕದಿಂದ ಜಾಸ್ತಿ ಹರಡದಿದ್ರು ಪರೋಕ್ಷವಾಗಿ ಹರಡಬಹುದು. ಪರೋಕ್ಷವಾಗಿ ಅಂತಂದ್ರೆ ಈ ಒಂದು ವೈರಸ್ ಏನಿದೆ ಅದು ಹಾಲಲ್ಲಿ ಕಾಣಿಸ್ಕೊಳ್ಳುತ್ತೆ, ಹಾಲಲ್ಲಿ, ಮತ್ತೆ ಮೂಗಿನಲ್ಲಿ ಸ್ರವಿಸ್ತಕ್ಕಂಥ ದ್ರವದಲ್ಲಿ, ಮೂಗು ಸೋರ್ತಾ ಇದ್ರೆ ಆ ಒಂದು ದ್ರವದಲ್ಲಿ, ಕಣ್ಣಿನಲ್ಲಿ ಕಣ್ಣಿನಿಂದ ನೀರು ಸೋರ್ತಾ ಇದ್ರೆ ಆ ಒಂದು ಸ್ರವಿಕೆಯಲ್ಲಿ ಕಾಣಿಸ್ಕೊಳ್ಬಹುದು, ಜೊಲ್ಲಿನಲ್ಲಿ ಕಾಣಿಸ್ಕೊಳ್ಬಹುದು, ರಕ್ತದಲ್ಲಿ ಸಹ ಇರುತ್ತೆ. ಇದು ಎಲ್ಲಾ ಕಡೆ ಈ ವೈರಸ್ಗಳು ಇರೋದ್ರಿಂದ ಈ ಸ್ರವಿಕೆನಲ್ಲಿ ಇವು ಕೀಟಗಳು ಕೂಡ ಅದನ್ನ ಹರಡೋದಕ್ಕೆ ಸಹಾಯ ಮಾಡಬಹುದು. ಅದಿಲ್ಲದೆ ಈ ಒಂದು ಏನು ಸ್ರವಿಕೆಗಳಿದಾವೆ ಕಣ್ಣಿಂದ ಮೂಗಿನಿಂದ ಅಥವಾ ಜೊಲ್ಲಾಗ್ಬಹುದು, ಹಾಲಾಗ್ಬಹುದು, ರಕ್ತ ಆಗ್ಬಹುದು, ಇದರಿಂದ ಏನಾದ್ರೂ ಪಶು ಆಹಾರ ಅಥವಾ ಮೇವು ಅಥವಾ ನೀರು ಕಲುಷಿತಗೊಂಡ್ರೆ ಅದ್ರ ಮುಖಾಂತರ ಕೂಡ ಪರೋಕ್ಷವಾಗಿ ಇದು ಹರಡಬಹುದು, ಪರೋಕ್ಷವಾಗಿ ಹರಡೋದು ಅಂತ ಹೇಳ್ತೀವಿ, ಇನ್ಡೈರೆಕ್ಟ್ ಟ್ರಾನ್ಸ್ಮಿಷನ್ ಅಂತ. ಸೊ ಅದರಿಂದ ಕೂಡ ಹರಡಬಹುದು. ಕರುಗಳಿಗೆ ಹಾಲಿನ ಮುಖಾಂತರ ಕೂಡ ಹರಡಬಹುದು. ಇದಕ್ಕೆ ಅದಾದ್ಮೇಲೆ ಕಲುಷಿತ ಸೂಜಿಗಳು, ಆ ಒಂದು ವೇಳೆ ಏನಾದ್ರೂ ರೋಗ ಇರೋದು ಗೊತ್ತಿಲ್ಲದೆ ಆ ಸೂಜಿನ ಮತ್ತೊಂದಕ್ಕೆ ಬಳಸಿದಾಗ ಇದು ಆಗ್ತಕ್ಕಂಥ ಸಂಭವ ಬಹಳ ಕಡಿಮೆ, ಯಾಕಂದ್ರೆ ಅದು ಚಿಕಿತ್ಸೆ ನೀಡ್ತಕ್ಕಂಥವ್ರಿಗೆ ರೋಗದ ಬಗ್ಗೆ ಅರಿವಿರುತ್ತೆ. ಆದ್ರೆ ಅದು ಕುಡಿಯೋದ್ರಿಂದ ಕೂಡ ಹರಡಬಹುದು. ಮತ್ತೆ ಈಗ ನಾವು ತಳಿ ಸಂವರ್ಧನೆಗೆ ಬಳಸ್ತಕ್ಕಂತ ಒಂದು ಗುಳಿಗಳಾಗ್ಬೋದು ಅಥವಾ ಕೋಣಗಳಾಗ್ಬೋದು, ಅವರಿಂದ ಕೂಡ ಇದು ರೋಗ ಹರಡಬಹುದು. ಯಾಕಂದ್ರೆ ಅದರ ವೀರ್ಯದಲ್ಲೂ ಕೂಡ ಈ ಒಂದು ವೈರಸ್ ಕಾಣಿಸ್ಕೊಳ್ಳುತ್ತೆ. ಅದು 40-50 ದಿವಸ ಅಥವಾ ಇನ್ನೂ ಹೆಚ್ಚಿನ ದಿವಸಗಳ ಮಟ್ಟಿಗೆ ಈ ಒಂದು ವೈರಸ್ ಇರಬಹುದು. ಸೊ ಅದರಿಂದ ಕೂಡ ಹರಡಬಹುದು. ಸೊ ಇಷ್ಟೆಲ್ಲದರ ಮುಖಾಂತರ ಈ ರೋಗ ಹರಡ್ತಾ ಹೋಗ್ಬೋದು. ಇಲ್ಲಿ ನಮ್ಮ ರೈತ ಬಾಂಧವರು ಮುಖ್ಯವಾಗಿ ಏನು ಗಮನಿಸ್ಕೋಬೇಕು ಅಂತಂದ್ರೆ, ಈ ಕೀಟಗಳಿಂದ, ಈ ಸೊಳ್ಳೆ ಆಗಿರ್ಬೋದು, ಇಂತಹ ಕೀಟಗಳಿಂದ ಇದೊಂದು ರೋಗ ಹರಡುತ್ತೆ ಅನ್ನೋ ವಿಚಾರವನ್ನ ಡಾಕ್ಟರ್ ತಿಳಿಸ್ಕೊಟ್ರು. ಇನ್ನು ಡಾಕ್ಟರ್, ಈಗ ಈ ಒಂದು ರೋಗ ಕಾಣಿಸ್ಕೊಂಡ್ರೆ, ಅಂತಂದ್ರೆ ಚರ್ಮಗಂಟು ರೋಗ ಕಾಣಿಸ್ಕೊಂಡ್ರೆ ಯಾವೆಲ್ಲ ಗುಣಲಕ್ಷಣಗಳನ್ನ ನಾವು ಕಂಡುಹಿಡಬಹುದು? ಇದನ್ನ ಜ್ವರ ಕಾಣಿಸ್ಕೊಳುತ್ತೆ ಪ್ರಾರಂಭದಲ್ಲಿ. ಈ ಜ್ವರ ಎರಡು ಹಂತದಲ್ಲಿ ಕಾಣಿಸ್ಕೋಬಹುದು. ರೋಗದ ಪ್ರಾರಂಭದಲ್ಲಿ ಸ್ವಲ್ಪ ದಿವಸ ಜ್ವರ ಇದ್ದು 3-4 ದಿವಸ, 5 ದಿವಸ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಒಂದು ವಾರ. ತದನಂತರ ಜ್ವರ ಹೊರಟೋಗ್ಬಿಟ್ಟು ಮತ್ತೆ ಎರಡನೇ ಹಂತದಲ್ಲಿ ಸ್ವಲ್ಪ ಜ್ವರ ಬರಬಹುದು. ಎರಡನೇ ಹಂತದಲ್ಲಿ ಬರ್ತಕ್ಕಂಥದ್ದು ನಾವು ಸಾಮಾನ್ಯವಾಗಿ ವೈರಸ್ ಇಂದ ಮೊದಲನೇ ಸಲ ಜ್ವರ ಬಂದ್ರೆ ನೆಕ್ಸ್ಟ್ ಅದರಿಂದ ವೈರಸ್ ಏನ್ ಬಾಡಿಗೆ ಒಂದು ಡ್ಯಾಮೇಜ್ ಮಾಡಿರುತ್ತೆ, ಅದರಿಂದ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತೀವಿ. ಸೊ ಆ ಒಂದು ಸೋಂಕಿಗಾಗಿ ಮತ್ತೆ ಇನ್ನೊಂದ್ಸಲ ಕೂಡ ಜ್ವರ ಬರಬಹುದು. ಕೆಲವೊಮ್ಮೆ ಜ್ವರನೂ ಕಾಣಿಸ್ಕೊಳ್ಳದೆ ಇರಬಹುದು ಜಾಸ್ತಿಯಾಗಿ. ಸೊ ಸಾಮಾನ್ಯವಾಗಿ ಜ್ವರ ಕಾಣಿಸ್ಕೊಳ್ಳುತ್ತೆ, ಕಾಣಿಸ್ಕೊಳ್ಳದೇನೂ ಇರಬಹುದು. ಇದು ಒಂದು ಚಿಹ್ನೆ ಆದ್ರೆ ತದನಂತರ ನಾನಾಗ್ಲೇ ಹೇಳಿದೆ, ಜ್ವರ ಕಡಿಮೆ ಆಗ್ತಾ ಇದ್ದಾಗ ಚರ್ಮಗಳಲ್ಲಿ ಇದು ಶುರುವಾಗುತ್ತೆ, ಆಗಿಂದಾಗೇನೆ ಬೊಬ್ಬೆಗಳು ಶುರುವಾಗುತ್ತೆ. ಬೊಬ್ಬೆಗಳು ಗಂಟೆಗಳ ತರ ಆಗೋದು, ಗಂಟೆಗಳು ಹಾಗೆ ದಪ್ಪ ಆಗ್ಬೋದು. ತೀವ್ರತೆ ಕಡಿಮೆ ಇದ್ರೆ 1-4 ಸ್ವಲ್ಪ ಗಂಟೆಗಳಷ್ಟೇ ಕಾಣಿಸ್ಕೋಬಹುದು. ಕೆಲವು ಕಡೆ ತೀವ್ರ ಜಾಸ್ತಿ ಇದ್ರೆ 100-6 ಗಂಟೆಗಳು ಕಾಣಿಸ್ಕೋಬಹುದು. ಸೊ ಅದು ಒಂದು ಚರ್ಮದ ಗಂಟೆಗಳು, ಇದ್ರ ಮುಖ್ಯವಾದ ಗುಣಲಕ್ಷಣ. ಅದು ಚರ್ಮದ ಮೇಲೆ ಎಲ್ಲರೂ ಕಾಣಿಸ್ಕೋಬಹುದು, ಬಾಯಿ ಹತ್ರ ಕಾಣಿಸ್ಕೋಬಹುದು, ಕೆಲವು ಸಲ ಮೂಗು ಹತ್ರ, ಆಮೇಲೆ ಸಗಣಿ ಹಾಕೋ ಜಾಗದ ಹತ್ರ, ಆಮೇಲೆ ಮಡ್ಲು ಅಂತ ಏನ್ ಹೇಳ್ತೀವಿ ಗಂಜಲ ಹಾಕೋ ಜಾಗದ ಹತ್ರ, ಕೆಚ್ಚಲಲ್ಲಿ ಎಲ್ಲ ಕಡೆ ಕೂಡ ಕಾಣಿಸ್ಕೋಬಹುದು. ಸ್ವಲ್ಪ ಸಣ್ಣ ಗಂಟು ತರ ಆಗಿ ಆ ಗಂಟುಗಳೇನಾಗ್ಬೋದು, ಆ ಗಂಟು ಒಂದ್ಸಲ ಆದ್ಮೇಲೆ ಏನಾಗುತ್ತೆ, ಅದಕ್ಕೆ ರಕ್ತ ಸಂಚಾರ ಎಲ್ಲ ಕಡಿಮೆ ಆಗಿ ಅದು ಒಂದು ಸತ್ತ ಮಾಂಸ ತರ ಆಗ್ಬಿಟ್ಟು ಅದು ಬಿದ್ದೋಗೋ ಚಾನ್ಸ್ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ಅದಾದ್ಮೇಲೆ ಅದರಿಂದ ಒಂದು ಸಣ್ಣ ಒಂದು ಗುಳಿ ಬೀಳುತ್ತೆ. ಸೊ ಹಾಗಾಗ್ಬಿಟ್ಟು ಅದೊಂದು ಅಲ್ಸರ್ ತರ ಆಗೋ ಚಾನ್ಸ್. ಸೊ ಇದೆಲ್ಲ ಆದಾಗ ಏನಾಗುತ್ತೆ ಅಂದ್ರೆ ಅದು ಸ್ವಲ್ಪ ಬಾಧೆ ಜಾಸ್ತಿ ಆಗುತ್ತೆ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಬೇರೆ ಬೇರೆ ತರ ಸೋಂಕ್ ಆಗೋ ಚಾನ್ಸ್ ಇರುತ್ತೆ, ಯಾಕೆ ಚರ್ಮ ಕಿತ್ತೋಗಿರೋದ್ರಿಂದ. ಸೊ ಅದು ತದನಂತರ ಕಾಣಿಸ್ಕೊಳ್ತಕ್ಕಂಥದ್ದು, ಆ ಗಂಟು ಬಿದ್ದ ನಂತರ ಒಂದು ಅದು ಗುಳಿ ಬಿದ್ದು ಅಲ್ಸರ್ ತರ ಆಗ್ತಕ್ಕಂಥದ್ದು, ಹುಣ್ಣು ತರ ಆಗ್ತಕ್ಕಂಥದ್ದು. ಅದಾದ ನಂತರ ಕಣ್ಣು, ನಾನಾಗ್ಲೇ ಹೇಳಿದೆ, ಕಣ್ಣಲ್ಲಿ ನೀರು ಸೋರಿಸ್ಬೋದು, ಮೂಗಲ್ಲಿ ಸೋರಿಸ್ಬೋದು, ಆಮೇಲೆ ಜೊಲ್ಲು ಸೋರಿಸ್ಬೋದು. ಹಾಲು ಕಡಿಮೆ ಆಗುತ್ತೆ, ಹಾಲು ಕಡಿಮೆ ಆಗುತ್ತೆ. ಗರ್ಭದ ಹಸು ಅಥವಾ ಎಮ್ಮೆ ಆಗಿದ್ರೆ ಗರ್ಭಪಾತ ಕೂಡ ಆಗ್ಬೋದು, ಬಹಳ ಕಡಿಮೆ, 10% ಜಾನುವಾರುಗಳಲ್ಲಿ ಮಾತ್ರ ಗರ್ಭಪಾತ ಆಗುತ್ತೆ, ಎಲ್ಲದರಲ್ಲೂ ಆಗಲ್ಲ, 10-1 ಆಗುತ್ತೆ, ಗರ್ಭಪಾತ ಕೂಡ ಆಗ್ಬೋದು. ಆಮೇಲೆ ಬೆದೆಗೆ ಬರದೇ ಇರ್ಬೋದು, ಈ ರೋಗ ಬಂದ ಸುಮಾರು ದಿವಸ ಬೆದೆಗೆ ಬರದೇ ಇರ್ಬೋದು, ಫಲ ನಿಲ್ಲದೇ ಇರ್ಬೋದು, ಹೀಟು ಕೊಡಿಸ್ತಾ ಇದ್ರು ಕೂಡ ನಿಲ್ಲೋದಿಲ್ಲ, ಆತರ ಆಗ್ಬೋದು. ಮತ್ತೆ ಕಣ್ಣಲ್ಲಿ ಗಂಜಿ ಕೂರೋದು ಅಂತ ಹೇಳ್ತಾರೆ ಸಾಮಾನ್ಯ ರೈತರು, ಅಂದ್ರೆ ಬಿಳುಪಾಗಿ ಅದು ಆಗ್ತಕ್ಕಂಥದ್ದು, ಅದು ಕೂಡ ಆಗ್ಬೋದು. ಆಮೇಲೆ ಸಾಮಾನ್ಯ ರೋಗ ಬಂದ ಒಂದ್ ವಾರ ಅಥವಾ 4-5 ದಿವಸ ಈ ತರ ಆದ್ಮೇಲೆ, ಸ್ವಲ್ಪ ದಿವಸ ಆದ್ಮೇಲೆ ಶ್ವಾಸಕೋಶ ತೊಂದರೆಗಳು ಶುರುವಾಗ್ಬೋದು, ಶ್ವಾಸಕೋಶ ತೊಂದರೆ, ಉಸಿರಾಟ ತೊಂದರೆಗಳು ಶುರುವಾಗ್ಬೋದು. ಅಲ್ಲೂ ಕೂಡ ಶ್ವಾಸಕೋಶದಲ್ಲಿ ಮತ್ತೆ ಉಸಿರಾಟದ ಪೈಪ್ನಲ್ಲಿ ಸಣ್ಣ ಸಣ್ಣ ಗಂಟುಗಳಾಗಿ ಅಲ್ಲೂ ಕೂಡ ಬಾಧೆ ಶುರುವಾಗುತ್ತೆ. ಹಂಗಾಗಿ ಶ್ವಾಸಕೋಶದ ಸೋಂಕು ಅಂತ ಶ್ವಾಸಕೋಶ ತೊಂದರೆ, ಉಸಿರಾಟ ತೊಂದರೆ ಆಗ್ಬೋದು. ಕೆಲವೊಂದು ಪ್ರಕರಣಗಳಲ್ಲಿ ಕೆಚ್ಚಲು ಭಾವ ಆಗ್ಬೋದು, ಕಾಲುಗಳು ಊತ ಬರಬಹುದು, ಕಾಲು ಕುಂಟಬಹುದು, ಗದ್ದದ ಕೆಳಗಡೆ ಊತ ಬರ್ತಕ್ಕಂಥದ್ದು, ಹೊಟ್ಟೆ ಹತ್ರ ಊತ ಬರ್ತಕ್ಕಂಥದ್ದು, ಇದೆಲ್ಲ ಆಗ್ಬೋದು. ಸೊ ಇದೆಲ್ಲ ಲಕ್ಷಣ ಕಾಣಿಸ್ಕೊಳ್ಬೇಕು ಅಂತಿಲ್ಲ, ತಿರುತನರಾಗಿದ್ರೆ ಎಲ್ಲ ಕಾಣಿಸ್ಕೋಬಹುದು, ಇಲ್ಲ ಅಂದ್ರೆ ಕೆಲವಷ್ಟೇ ಲಕ್ಷಣ ಕಾಣಿಸ್ಕೋಬಹುದು. ಬಹಳ ತಿರುತನರಾಗಿ ಬಂದಿದ್ರೆ ಅದು ಸಾವನ್ನು ಕೂಡ ಹಬ್ಬೋದು, ಅದು ಒಂದು ಸಾವು ಕೂಡ ಉಂಟಾಗಬಹುದು. ಇದು ಎಲ್ಲ ಒಂದು ರೋಗದ ಲಕ್ಷಣಗಳಂತ ಹೇಳ್ಬೋದು. ಈಗ ನಮ್ಮ ಏನು ಈ ಹಸು ಮತ್ತು ಎಮ್ಮೆಗಳನ್ನ ಸಾಕಿರ್ತಕ್ಕಂಥ ರೈತ ಬಾಂಧವರಲ್ಲಿ ನಾವು ಸಹಜವಾಗಿ ಏನು ಗಮನಿಸ್ಕೊಳ್ತೇವೆ ಅಂತಂದ್ರೆ, ಇವರು ಇಳುವರಿಯ ಮೇಲೆ, ಹಾಲಿನ ಇಳುವರಿಯ ಮೇಲೆ ಹೆಚ್ಚಿನ ಒಂದು ಅವಲಂಬನೆ ಆಗಿರ್ತಾರೆ, ಆರ್ಥಿಕ ಪರಿಸ್ಥಿತಿ ಅದರ ಮೇಲೆ ಅವ್ರಿಗೆ ಡಿಪೆಂಡ್ ಆಗಿರ್ತಾರೆ. ಇನ್ನು ಸಗಣಿ ಗಂಜಲ ಅವರು ಭೂಮಿಗೆ ಬಳಸ್ಕೊಳ್ತಾರೆ, ಭೂಮಿಯ ಫಲವತ್ತತೆಗೆ ಅದು ಬಳಕೆ ಆಗುತ್ತೆ. ಆದರೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಹೈನೋದ್ಯಮಕ್ಕೆ ಸಂಬಂಧಪಟ್ಟಾಗ ರೈತರು ಅದರ ಮೇಲೆ ಅವಲಂಬನೆ ಆಗಿರ್ತಾರೆ. ಇಂತಹ ರೋಗ ಕಂಡುಬಂತಹ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಎಷ್ಟರ ಮಟ್ಟಿಗೆ ನಷ್ಟ ಆಗಬಹುದು, ಅಂದ್ರೆ ಆರ್ಥಿಕವಾಗಿ ಯಾವ ರೀತಿ ಹೊರೆ ಆಗಬಹುದು ಅಂತ ಹೇಳ್ತಾರೆ? ನಾನು ಆಗ್ಲೇ ಹೇಳದೆ, ಸುಮಾರು ನಮ್ಮ ಯಾವುದೇ ದೇಶ ಆಗ್ಬೋದು ಈ ಒಂದು ರೋಗಕ್ಕೆ ಮಹತ್ವ ಕೊಟ್ಟು ಅದನ್ನ ನಿಯಂತ್ರಿಸೋದಕ್ಕೆ ಕ್ರಮ ತಗೊಳ್ಳುತ್ತೆ ಅಂದ್ರೆ ಅದಕ್ಕೊಂದು ಕಾರಣ ಕೂಡ ಇದು ಏನಂದ್ರೆ, ಅದು ಆರ್ಥಿಕ ಪರಿಣಾಮ ಕೂಡ ಅಥವಾ ನಮ್ಮ ರೈತರಿಗೆ ಸಾಕಷ್ಟು ನಷ್ಟ ಕೂಡ ಉಂಟು ಮಾಡುತ್ತೆ. ಸೊ ಯಾವ ತರದೆಲ್ಲ ನಷ್ಟ ಆಗ್ಬೋದು, ನಾನು ಈಗಾಗಲೇ ರೋಗದ ಚಿಹ್ನೆಗಳು ಹೇಳಿದೆ, ರೋಗ ಹಣದ್ರ ಬಗ್ಗೆ ಹೇಳಿದೆ. ಸೊ ಅದೇ ತರ ಈಗ ಹಾಲು ಕಡಿಮೆ ಆಗೋದ್ರಿಂದ ಕೆಲವಾರು ದಿನಗಳ ಮಟ್ಟಿಗೆ ವಾರಗಳ ಮಟ್ಟಿಗೆ ಹಾಲು ಕಡಿಮೆ ಆಗೋದ್ರಿಂದ ಅವರಿಗೆ ನಷ್ಟ ಉಂಟಾಗ್ತಕ್ಕಂಥದ್ದು, ಉತ್ಪಾದನೆ ಕಡಿಮೆ ಆಗೋದ್ರಿಂದ. ಇದೇನು ಶಾಶ್ವತವಾಗಿ ಕಡಿಮೆ ಆಗೋದಿಲ್ಲ, ಆದರೆ ಕೆಲವಾರು ವಾರಗಳ ಮಟ್ಟಿಗೆ ಕಡಿಮೆ ಆಗುತ್ತೆ. ಇದು ಅದು ರೋಗದಿಂದ ಗುಣಮುಖ ಹೊಂದಿದ್ದಾಗೇನೆ ಅದಕ್ಕೆ ಕೆಲವು ಜೀವಸತ್ವಗಳು ಮತ್ತೆ ಲವಣ ಮಿಶ್ರಗಳು ಮತ್ತೆ ಪೌಷ್ಟಿಕಾಹಾರ ಅಥವಾ ಧಾನ್ಯ ಮಿಶ್ರಣ ಅಥವಾ ಫೀಡ್ಸ್ ಅನ್ನ ಕೊಡ್ತಾ ಇದ್ದಾಗೇನೆ, ಪಶುಹಾರನ ಕೊಡ್ತಾ ಇದ್ದಾಗೇನೆ ಮತ್ತೆ ಉತ್ಪಾದನೆ ಅದು ವಾಪಸ್ಸು ಅದೇ ಹಂತಕ್ಕೆ ಬರಬಹುದು. ಆದ್ರೆ ಕೆಲವಾರು ವಾರಗಳ ಮಟ್ಟಿಗೆ ಕಡಿಮೆ ಆಗ್ಬಹುದು, ಅದರಿಂದ ನಷ್ಟ ಉಂಟಾಗುತ್ತೆ. ಅದಾದ್ಮೇಲೆ ಅದು ಬಡಕಲಾಗೋದ್ರಿಂದ ನಿಶಕ್ತಿ ಹೊಂದೋದ್ರಿಂದ ರೈತರಿಗೆ ನಷ್ಟ ಆಗುತ್ತೆ, ಅದರ ಒಂದು ಬೆಲೆ ಕಡಿಮೆ ಆಗಿ. ಅದಾದ ನಂತರ ಗರ್ಭಪಾತ ಆಗೋದ್ರಿಂದ ಅದು ಕೂಡ ಒಂದು ದೊಡ್ಡ ನಷ್ಟನೇ. ಮತ್ತೆ ನಾನು ಆಗ್ಲೇ ಹೇಳಿದೆ ಬೆದೆಗೆ ಬರದೇ ಇರೋದು ಆಗುತ್ತೆ, ಫಲ ಸರಿಯಾಗಿ ನಿಲ್ಲೋದಿಲ್ಲ ಅಂತ. ಸೊ ಇದು ಕೂಡ ನಷ್ಟನೇ. ಸೊ ಅದನ್ನ ರೈತರು ನಿರ್ವಹಣೆ ಮಾಡ್ತಾ ಬರಬೇಕಾಗತ್ತೆ. ಅದು ಬೆದೆಗೆ ಬರದೇ ಇದ್ರು ಕೂಡ ಅಥವಾ ಫಲ ನಿಲ್ಲದೇ ಇದ್ರು ಕೂಡ ಅದರಿಂದ ಒಂದು ನಷ್ಟ ಆಗ್ಬೋದು. ಅದು ಫಲ ನಿಲ್ಲೋದಕ್ಕೆ ಕೆಲವು ಸಲ ಸತಾಯಿಸುತ್ತೆ. ಸೊ ಅದರಿಂದ ತಳಿ ಸಂವರ್ಧನೆ ಮೇಲೆ ಪರಿಣಾಮ ಆಗುತ್ತೆ ಇದರಿಂದಾಗಿ. ಆಮೇಲೆ ಚರ್ಮಗಳ ಮೇಲೆ ಗಂಟು ಬರೋದ್ರಿಂದ ಆ ಚರ್ಮ ಯಾವ್ದಕ್ಕೆ ಉಪಯೋಗ ಬರಲ್ಲ. ಸೊ ಅದು ಒಂದು ನಷ್ಟಕ್ಕೆ ಕಾರಣ ಆಗ್ಬೋದು. ಆಮೇಲೆ ಸಾಕಷ್ಟು ನಿರ್ಬಂಧಗಳನ್ನ ಇರೋದ್ರಿಂದ ದನಕರುಗಳು ಅಥವಾ ಎಮ್ಮೆಗಳ ಒಂದು ಮಾರಾಟ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಅವರು ತಗೊಳ್ಬೇಕು ಅಂದ್ರೂ ಕಷ್ಟ ಆಗುತ್ತೆ, ಮಾರಬೇಕು ಅಂದ್ರೂ ಕಷ್ಟ ಆಗುತ್ತೆ. ಸೊ ಇದು ಒಂದು, ಯಾಕೆಂದ್ರೆ ಸಾಗಾಣಿಕೆ ಮೇಲೆ ಇದ್ರ ಮೇಲೆ ನಿರ್ಬಂಧ ಇರೋದ್ರಿಂದ. ಸೊ ಅದರಿಂದ ಕೂಡ ಒಂದು ನಷ್ಟ ಆಗ್ಬಹುದು. ಇನ್ನು ಉಳುಮೆ ಜಾನುವಾರುಗಳು ಸಂಬಂಧಪಟ್ಟಂಗೆ ನಾನು ಹೇಳಿದೆ ಅವಾಗ್ಲೇನೆ, ಒಂದು ರೋಗದಿಂದ ಬಳಲುತ್ತೆ, ಎರಡನೇದು ಕಾಲುಗಳು ಉತ್ತ ಬಂದು ಕಾಲು ಕುಂಟೋದು ಇವೆಲ್ಲ ಆಗೋದ್ರಿಂದ ಅವುಗಳಿಗೆ ಉಳುಮೆ ಸಾಮರ್ಥ್ಯ ಕೂಡ ಕಡಿಮೆ ಆಗುತ್ತೆ, ಗಾಡಿ ಎಳೆಯುವ ಸಾಮರ್ಥ್ಯ ಕಡಿಮೆ ಆಗಬಹುದು. ಆದ್ರೆ ಅದರಿಂದ ಮತ್ತೆ ಈ ಕುಂಟೋದ್ರಿಂದ ಕೂಡ ಅದನ್ನ ಕೆಲಸಕ್ಕೆ ಬಳಸದೇ ಇರಬಹುದು, ಸುಮಾರು ಬಳಸೋದಕ್ಕೆ ಆಗೋದಿಲ್ಲ ಸುಮಾರು ದಿವಸಗಳ ಕಾಲ. ಇದೆಲ್ಲ ಸ್ವಲ್ಪ ಸ್ವಲ್ಪ ಅಂತ ಅನ್ಸಿದ್ರು ಕೂಡ ರೈತರಿಗೆ ಎಲ್ಲ ಸೇರಿ ಕೊನೆಗೆ ನಷ್ಟಗಳು ಆಗ್ತಕ್ಕಂತ ಸಂಭವ ಜಾಸ್ತಿ ಇರುತ್ತೆ. ಇದು ಒಂದು ದೇಶದ ಆರ್ಥಿಕತೆ ಮೇಲೂ ಕೂಡ ಎಲ್ಲ ಪರೋಕ್ಷವಾಗಿ ಪರಿಣಾಮ ಬೀರ್ತಾ ಬರುತ್ತೆ. ಈ ರೀತಿ ನಮ್ಮ ರೈತರಿಗೆ ಆರ್ಥಿಕವಾಗಿ ತೊಂದರೆ ಆಗುತ್ತೆ ಅನ್ನೋ ವಿಚಾರವನ್ನ ತಿಳಿಸಿದ್ರಿ. ಈಗ ಈ ರೋಗವನ್ನ ಪತ್ತೆ ಹಚ್ಚೋದು ಹೇಗೆ ಡಾಕ್ಟ್ರೆ? ಈ ರೋಗ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ರೆ ಎರಡು ಪ್ರಮುಖವಾದ ವಿಧಾನಗಳನ್ನ ಅನುಸರಿಸ್ತೀವಿ. ಇದರಲ್ಲಿ ಒಂದು ಪ್ರಮುಖವಾದ ಗುಣಲಕ್ಷಣ ಚರ್ಮಗಳಲ್ಲಿ ಗಂಟು ಬರ್ತಕ್ಕಂಥದ್ದು ಮತ್ತೆ ನಾನು ಕೆಲವು ಲಕ್ಷಣಗಳನ್ನು ಹೇಳಿದೆ. ಸೊ ಇದರಿಂದ ಸುಲಭವಾಗಿ ನಾವು ರೋಗನ ಪತ್ತೆ ಹಚ್ಚಬಹುದು. ಎಲ್ಲಾ ರೋಗನ ನಾವು ಇದೇ ತರ ಬರೀ ಗುಣಲಕ್ಷಣಗಳಿಂದ ಪತ್ತೆ ಹಚ್ಚಕ್ ಆಗಲ್ಲ, ಯಾಕಂದ್ರೆ ಎಲ್ಲಾದ್ರಲ್ಲೂ ಜ್ವರ ಬರುತ್ತೆ, ಎಲ್ಲಾದ್ರಲ್ಲೂ ಮೂಗು ಸೋರಿಸಬಹುದು, ಇದು ಮಾಡಬಹುದು. ಬಟ್ ಇದರಲ್ಲಿ ಹಲವಾರು ಗಂಟುಗಳು ಚರ್ಮದಲ್ಲಿ ಕಾಣಿಸ್ಕೊಳ್ಳೋದು, ಅದರಲ್ಲಿ ಹುಣ್ಣಾಗೋದು, ಈ ತರದ್ದು ಬೇರೆ ರೋಗಗಳಲ್ಲಿ ಬಹಳ ಕಡಿಮೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಸೊ ಅದರಿಂದಾನೇ ನಮ್ಮ ರೈತರೇ ಕೂಡ ಅವರೇ ಒಂದು ಸುಲಭವಾಗಿ ಶಂಕೆಯನ್ನು ವ್ಯಕ್ತಪಡಿಸಿ ವೈದ್ಯರ ಬಳಿ ಬರ್ತಾರೆ. ಆದ್ರೆ ನಮ್ಮ ವೈದ್ಯರಿಗೂ ಕೂಡ ಅದು ಸುಲಭವಾಗಿ ಪತ್ತೆ ಹಚ್ಚಬಹುದು. ಒಂದು ಇದು ಕ್ಷೇತ್ರ ಮಟ್ಟದಲ್ಲಿ ಹೇಗೆ ಪತ್ತೆ ಹಚ್ಚಬಹುದು ಅನ್ನೋದಕ್ಕೆ ಇನ್ನೊಂದು ರೋಗನ ಖಚಿತಪಡಿಸಬೇಕು ಅಂತ ಹೇಳಿದ್ರೆ ಸರ್ಕಾರ ಮಟ್ಟದಲ್ಲಿ ಅದನ್ನ ಪ್ರಯೋಗಾಲಯದ ಪರೀಕ್ಷೆಗೆ ಒಳಪಡಿಸ್ತೀವಿ. ಮಾದರಿಗಳನ್ನ ತಗೊಂಡು ಸ್ಯಾಂಪಲ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ರಕ್ತದ ಮಾದರಿಯನ್ನ ತಗೊಂಡು ಮತ್ತೆ ಮೂಗು ಅಥವಾ ಕಣ್ಣಲ್ಲಿ ಸೋರ್ತಕ್ಕಂಥ ದ್ರವದನ್ನ ಅದರದ ಒಂದು ಸ್ವಾಪ್ ತಗೊಂಡು ಚರ್ಮದ ಗಂಟು ಅದರಲ್ಲಿ ಸೋರ್ತಕ್ಕಂಥ ಒಂದು ಡಿಸ್ಚಾರ್ಜ್ ಏನಿರುತ್ತೆ ಅದನ್ನೆಲ್ಲ ಮಾದರಿಗಳನ್ನ ತಗೊಂಡು ನಾವೇನ್ ಮಾಡ್ತೀವಿ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತೀವಿ. ಸೊ ಸದ್ಯಕ್ಕೆ ನಾವು ಬೆಂಗಳೂರಿನಲ್ಲಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಅಂತ ಹೇಳಿ ಸರ್ಕಾರಿ ಸ್ವಾಮ್ಯದ ಅಥವಾ ಒಂದು ಸಂಸ್ಥೆ ಇದೆ, ಅಲ್ಲಿಗೆ ಕಳಿಸ್ಕೊಟ್ರೆ ಅಲ್ಲಿಂದ ರೋಗ ಖಚಿತ ಆಗುತ್ತೆ, ಪ್ರಯೋಗಾಲಯದಲ್ಲಿ ಖಚಿತ. ಇದು ಸಾಮಾನ್ಯವಾಗಿ ನಾವು ರೋಗೋದ್ರೇಕವನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಉಪಯೋಗಿಸ್ತಕ್ಕಂಥ ವಿಧಾನ. ಈಗ ಈ ಒಂದು ರೋಗ ಕಾಣಿಸ್ಕೊಂಡಿದೆ ಅಂತ ಅನ್ಕೊಳ್ಳೋಣ, ತಕ್ಷಣಕ್ಕೆ ಪಶುವೈದ್ಯರು ನಮ್ಮ ರೈತ ಬಾಂಧವರಿಗೆ ತಕ್ಷಣಕ್ಕೆ ಸಿಗ್ದನೇ ಇರಬಹುದು ಅಥವಾ ಇವರಿರ್ತಕ್ಕಂಥ ಜಾಗದಿಂದ ಆಸ್ಪತ್ರೆಗೆ ತುಂಬಾ ದೂರ ಆಗಿರಬಹುದು. ಇಂತಹ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಈ ರೋಗ ಕಾಣಿಸ್ಕೊಂಡಾಗ ಅವರ ಹಂತದಲ್ಲಿ ಏನ್ ಮಾಡಬಹುದು ಅಂತ ಹೇಳ್ತಾರೆ? ರೈತರು ಅವರು ಮಾಡಬೇಕಾಗಿತ್ತಕ್ಕಂಥ ಸಾಕಷ್ಟು ಇಂಪಾರ್ಟೆಂಟ್, ಬಹಳ ಮುಖ್ಯ. ಯಾಕಂತಂದ್ರೆ ಮೊದಲ ಬಾರಿಗೆ ಆ ರೋಗ ಪೀಡಿತ ರಾಸುವನ್ನ ಗುರುತಿಸ್ತಕ್ಕಂಥವ್ರು ಅವರು, ಮತ್ತೆ ಅದನ್ನ ರೋಗ ಪೀಡಿತ ರಾಸುತ್ತೆ ಅವರು ಸಂಪರ್ಕದಲ್ಲಿದ್ದು ಅದನ್ನ ಬೇರೆದಕ್ಕೆ ಹರಡೋದಕ್ಕೆ ಸಾಧ್ಯ ಆಗ್ತಕ್ಕಂಥ ಕ್ರಮಗಳನ್ನ ತಡೆಗಟ್ಟತಕ್ಕಂಥ ಒಂದು ಪಾತ್ರ ಇರೋದು ಅವ್ರ ಹತ್ರನೇ. ಸೊ ಹಂಗಾಗಿ ಅವರು ತಮ್ಮ ಹಂತದಲ್ಲಿ ಸಾಕಷ್ಟು ಒಂದು ಜವಾಬ್ದಾರಿಯನ್ನು ವಹಿಸಬೇಕಾಗತ್ತೆ. ರೋಗ ಚಿಹ್ನೆಗಳ ಬಗ್ಗೆ ಗೊತ್ತಿರೋದ್ರಿಂದ ಸಾಕಷ್ಟು ರೈತರಿಗೆ ಇದ್ರ ಬಗ್ಗೆ ಗೊತ್ತು, ಚರ್ಮಗಂಟು ರೋಗ ಅಂತ ಹೇಳಿದ್ರೆ. ಸೊ ಅವರೇ ಗುರುತಿಸ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಹಾಗೂ ಗುರುತಿಸಿದ ತಕ್ಷಣ ರೋಗ ಪೀಡಿತ ರಾಸುಗಳನ್ನ ಬೇರ್ಪಡಿಸಬೇಕು, ನಂತರ ಹತ್ತಿರದ ಪಶುವೈದ್ಯಕೀಯ ಸಂಸ್ಥೆಗೆ ಅಥವಾ ಪಶುವೈದ್ಯರಿಗೆ ಅದನ್ನ ತಿಳಿಸ್ಬೇಕಾಗತ್ತೆ, ಈ ಒಂದು ರೋಗದಿಂದ ನಮ್ಮ ಒಂದು ರಾಸು ಬಳಲ್ತಾ ಇದೆ ಅಂತೇಳಿ. ಅದನ್ನ ಬೇರ್ಪಡಿಸಬೇಕು ಬೇರೆ ಚೆನ್ನಾಗಿರೋ ಅಥವಾ ಆರೋಗ್ಯವಂತ ರಾಸುಗಳಿಂದ, ಅದಕ್ಕೆ ತಂಪಾದ ಜಾಗದಲ್ಲಿ ಕಟ್ಟಬೇಕು, ತುಂಬಾ ಜ್ವರ ಇದ್ದಂತ ಇದರಲ್ಲಿ ಅದಕ್ಕೆ ಹಸಿ ಬಟ್ಟೆ ಹಾಕ್ತಕ್ಕಂಥದ್ದು, ಈ ತರ ಕೆಲವು ಕ್ರಮಗಳನ್ನ ತಗೊಂಡು ಅವರು ಅದನ್ನ ನೋಡ್ಕೋಬೇಕಾಗತ್ತೆ. ಆಮೇಲೆ ಅದಕ್ಕೆ ಪಶುವೈದ್ಯರ ಸಂಪರ್ಕ ಮಾಡಿ ಅವರು ಚಿಕಿತ್ಸೆಯನ್ನ ಕೊಡಬೇಕಾಗತ್ತೆ. ಮತ್ತೆ ಪ್ರಾರಂಭದಲ್ಲಿ ಏನಾಗುತ್ತೆ, ಜ್ವರ ಮತ್ತೆ ಮೇವು ಬಿಡೋದ್ರಿಂದ, ನೀರನ್ನ ಸರಿಯಾಗಿ ಕುಡಿದೇ ಇರೋದ್ರಿಂದ, ಅದು ನೀರು ಮತ್ತೆ ಆಹಾರ ಇಲ್ಲದೆ ಬಳಲಿ ಕೆಲವು ಸಲ ತೀವ್ರತೆ ಜಾಸ್ತಿ ಆಗೋದು ಅಥವಾ ಸಾವನ್ನಪ್ಪತಕ್ಕಂಥದ್ದು ಸಂಭವ ಇರೋದ್ರಿಂದ ಅದು ಡಿಹೈಡ್ರೇಷನ್ ಅಂತ ಹೇಳ್ತೀವಿ, ನಿರ್ಜಲೀಕರಣ ಆಗದಿರೋ ತರ ನೋಡ್ಕೊಳ್ಬೇಕು, ನೀರನ್ನ ಅವಾಗ ಅದಕ್ಕೆ ಕೊಡ್ತೀವಿ. ಗೊತ್ತಿರಬೇಕು, ಬಾಯಿಂದ ಕೂಡ ನೀರ ಕುಡಿಸಬಹುದು, ಅದಕ್ಕೊಂದು ವಿಧಾನ ಇರುತ್ತೆ, ಗೊತ್ತಿರುತ್ತೆ ನಮ್ಮ ರೈತರಿಗೆ. ಅದು ನೆತ್ತಿ ಹತ್ತದೇ ಇರೋ ಹಾಗೆ, ಶ್ವಾಸಕೋಶಕ್ಕೆ ನೀರು ಹೋಗದೇ ಇರೋ ಹಾಗೆ, ಅದನ್ನ ನಾಲ್ಗೆನ ಒಂದು ಸೈಡ್ಗೆ ಇದನ್ನ ಎಳ್ಕೊಂಡು ಸ್ವಲ್ಪನೆ ಗುಟುಕಿಸ್ತಾ ನೀರನ್ನ ಕೊಡಬೇಕು. ಅದು ಮೇವು ನೀರನ್ನ ಬಿಟ್ಟಾಗ ಏನಾಗುತ್ತೆ, ಮೊದಲು ನೀರ ನಿರ್ಜಲೀಕರಣ ಅದ್ರ ಮೇಲೆ ಪ್ರಭಾವ ಬೀಳಕ್ ಶುರುವಾಗುತ್ತೆ, ಡಿಹೈಡ್ರೇಷನ್ ಅಂತ ಹೇಳ್ತೇವೆ. ಸೊ ನೀರು ದೇಹಕ್ಕೆ ಸೇರ್ತಿರ್ಬೇಕು. ಆಮೇಲೆ ಒಂದ್ ಸ್ವಲ್ಪ ಮಟ್ಟಿಗಾದ್ರೂ ಅದು ಏನಾದ್ರು ತಿನ್ನೋ ತರ ನೋಡ್ಕೋಬೇಕು. ಒಂದ್ ವೇಳೆ ಅದಾಗದೆ ಇದನ್ನ ತಿಂತಲ್ಲ ಅಂತ ಹೇಳಿದ್ರೆ ಪಶು ಆಹಾರ ಫೀಡ್ಸ್ ಎಲ್ಲ ಇರುತ್ತಲ್ಲ, ಸ್ವಲ್ಪ ನೀರ್ ಹಾಕಿ ಅದನ್ನ ಒಂದು ಮುದ್ದೆ ತರ ಮಾಡಿ ಒಂದ್ ಸ್ವಲ್ಪ ಅದನ್ನ ಬಾಯಿಗಿಟ್ಟು ತಿನ್ಸ್ತಕ್ಕಂತ ವ್ಯವಸ್ಥೆ ಕೂಡ ಮಾಡಬೇಕು. ಒಂದ್ ಸ್ವಲ್ಪ ದಿವಸ ತೀವ್ರತೆ ಕಡಿಮೆ ಆಗುವವರೆಗೂ, ಆಮೇಲೆ ಸ್ವಲ್ಪ ತಿನ್ಲಿಕ್ಕೆ ಶುರು ಮಾಡ್ತಾವೆ. ಸೊ ಆ ಇದರಲ್ಲಿ ನೋಡ್ಕೋಬೇಕು, ಬಹಳ ವೀಕ್ ಆಗದಿರೋ ತರ ನಿಶಕ್ತಿ ಒಂದೇ ತರ ನೋಡ್ಕೋಬೇಕು. ಜೊತೆಗೆ ಚಿಕಿತ್ಸೆ ಕೂಡ ಕೊಡಿಸ್ಕೊಳ್ಬೇಕು. ಹೊರಗಡೆ ಮೇಯೋದಕ್ಕೆ ಬಿಡಬಾರ್ದು, ಅದು ನಂದಕ್ ಬಂದ್ಬಿಟ್ಟಿದೆ ಬಿಡು ಇನ್ನೇನು ಅಂತ ಅನ್ಕೊಂಡು ನಿರ್ಲಕ್ಷ್ಯ ಮಾಡಿ ಹೊರಗಡೆ ಮೇಯೋದಕ್ಕೆ ಬಿಡಬಾರ್ದು, ಹೊರಗಡೆ ತಿರ್ಗಾಡಕ್ ಬಿಡಬಾರ್ದು. ಆದಷ್ಟು ಅವರ ರಾಸುಗಳ ಚಲನವಲನ ಕಡಿತಗೊಳಿಸಬೇಕು. ನಾನು ಬೇರ್ಪಡಿಸಿ ಒಂದ್ ಕಡೆ ಇಟ್ಕೋಬೇಕು ಅಂತ ಹೇಳಿದೆ, ಅದನ್ನ ಕಡಿತಗೊಳಿಸಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಸಂತೆಗೆ ಮಾರೋದಕ್ಕೆ ತಗೊಂಡೋಗಬಹುದು, ಜಾತ್ರೆಗಳಿಗೆ ತಗೊಂಡೋಗ್ತಕ್ಕಂಥದ್ದಾಗ್ಬೋದು, ಯಾವುದೇ ಒಂದು ಪ್ರದರ್ಶನಕ್ಕೆ ಅದನ್ನ ತಗೊಂಡೋಗಿ ಅದನ್ನ ಕೊಂಡೊಯ್ಯಬಾರ್ದು. ಇದು ಅವರು ಬಹಳ ಜವಾಬ್ದಾರಿಯಿಂದ ಮಾಡಬೇಕಾದಂತ ಕೆಲಸ. ನಿಮ್ಗೆಲ್ಲ ಕೋವಿಡ್ ಸಂದರ್ಭದಲ್ಲಿ ಇದ್ರ ಬಗ್ಗೆ ಅದರ ಮಹತ್ವದ ಬಗ್ಗೆ ಎಲ್ಲ ಜನಗಳಿಗೆ ಗೊತ್ತಿದೆ, ಅರಿವಿದೆ. ಒಬ್ಬ ರೋಗ ಪೀಡಿತ ಅಥವಾ ಸೋಂಕಿತ ವ್ಯಕ್ತಿ ಹಲವಾರು ಕಡೆ ಚಲಿಸಿ ಎಷ್ಟೊಂದು ಕಡೆ ಅದನ್ನ ರೋಗಾಡೋದಕ್ಕೆ ಕಾರಣ ಆಗ್ತಾನೆ ಅಂತ ಅದೇ ತರ ಒಂದು ಪರಿಕಲ್ಪನೆ ಇದೆ. ಸೊ ಅವುಗಳ ಶರಣವನ್ನು ನಿರ್ಬಂಧನೆ ಮಾಡಬೇಕು. ಅದಾದ್ಮೇಲೆ ಅವರು ಆರೈಕೆ ಮಾಡುವಾಗಲೂ ಮೇವು ನೀರು ಹಾಕುವಾಗಲೂ ಮೊದಲು ಆರೋಗ್ಯವಂತ ರಾಸುಗಳಿಗೆ ಕೊಡಬೇಕು, ನಂತರ ರೋಗ ಪೀಡಿತ ರಾಸುಗಳಿಗೆ ಕೊಡಬೇಕು, ತದನಂತರ ಅದನ್ನ ಕ್ರಿಮಿನಾಶಕಗಳನ್ನ ಉಪಯೋಗಿಸಿ ಅವರು ಶುದ್ಧ ಆಗೋರ ಜೊತೆಗೆ ಅದನ್ನು ಶುದ್ಧಗೊಳಿಸಬೇಕು. ಇದನ್ನೆಲ್ಲ ಮಾಡಬೇಕು. ಮತ್ತೆ ಇದು ನಾನು ಆಗ್ಲೇ ಹೇಳಿದೆ, ಕಚ್ಚುವ ಕೀಟಗಳಿಂದ ಹರಡತಕ್ಕಂಥದ್ದು ರೋಗ. ಹಂಗಾಗಿ ಕಚ್ಚುವ ಕೀಟಗಳಿಂದ ಅದನ್ನ ಅವರು ರಕ್ಷಿಸ್ಕೋಬೇಕು. ಹಲವಾರು ವಿಧಾನಗಳಿದ್ದಾವೆ. ಕಳೆದ ಬಾರಿ ನಿಮ್ಮ ರೇಡಿಯೋದಲ್ಲೂ ಕೂಡ ಈ ಬಗ್ಗೆ ಪ್ರಸಾರ ಆಗಿದೆ, ಹಲವಾರು ವಿಧಾನಗಳ ಬಗ್ಗೆ ವೈದ್ಯರು ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ದಾದ್ರು ಒಂದು ವಿಧಾನವನ್ನ ಬಳಸ್ಕೊಂಡು ಕೆಲವು ಕಡೆ ನಾವು ಸೊಳ್ಳೆ ಪರದೆ ಹಾಕೋದು ಕೂಡ ನೋಡಿದೀವಿ. ಅದನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬೆಲೆ ಬಾಳ್ತಕ್ಕಂಥ ರಾಸುಗಳು ಎಲ್ಲ ಇರ್ತವೆ, ಮಾಡ್ಕೊಂಡಿದೀವಿ. ಅಥವಾ ಅದ್ರ ಮೇಲೆ ಕೆಲವು ಸಿಂಪಡಣೆಗಳು ಬರುತ್ತೆ, ಕೀಟನಾಶಕ ಸಿಂಪಡಣೆಗಳು ಮೈ ಮೇಲೆ ಹಾಕುವಂತದ್ದೇ ಇದಾವೆ. ಸುರಕ್ಷಿತವಾಗಿರ್ತಕ್ಕಂಥದ್ದು ಎಷ್ಟು ಪ್ರಮಾಣ ಅಂತ ಇರುತ್ತೆ, ಅಷ್ಟು ಪ್ರಮಾಣದಲ್ಲಿ ಅದನ್ನ ಸಿಂಪಡಣೆ ಮಾಡ್ಕೊಳ್ಳೋದಾಗ್ಬಹುದು. ಕೀಟನಾಶಕ ಸಿಂಪಡಣೆ ಅಂತಿದ ಹಾಗೇನೆ ಆರೋಗ್ಯವಂತ ರಾಸುಗಳ ಬಗ್ಗೆ ಮಾತ್ರ ಮಾಡಬೇಕು. ಈಗ ಒಂದ್ ವೇಳೆ ಚರ್ಮಗಂಟು ರೋಗ ಬಂದ್ಬಿಟ್ಟಿದೆ ಅಂದ್ರೆ ಅದ್ರ ಮೇಲೆ ಸಿಂಪಡಣೆ ಮಾಡಬಾರ್ದು, ಕೆಲವು ಚರ್ಮ ಎಲ್ಲ ಓಪನ್ ಆಗಿರುತ್ತೆ, ಉಪಯೋಗಿಸಬಾರ್ದು. ಆರೋಗ್ಯವಂತ ಇದಕ್ಕೆ ಹಾಕೊಂಡು ಅದರಿಂದ ರಕ್ಷಿಸ್ಕೋಬಹುದು, ಆತರ ಒಂದು ಸಿಂಪಡಣೆ ಮಾಡಿಕೊಂಡು. ಇದು ಬಹಳ ಮುಖ್ಯ ಆಗುತ್ತೆ. ಇದು ಇನ್ನು ರೋಗ ಬಂದಿರೋದಕ್ಕೆ ಆರೈಕೆ ಮಾಡೋದ್ರ ಜೊತೆಗೆ ಗಾಯದ ಚಿಕಿತ್ಸೆ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆ ನಾನು ಆಗ್ಲೇ ಹೇಳಿದೆ, ಗಾಯದಿಂದ ಸೋರ್ತಕ್ಕಂಥ ಡಿಸ್ಚಾರ್ಜ್ ಆಗ್ಬೋದು, ಕಣ್ಣಿಂದ ಇದರಿಂದ ಬರ್ತಕ್ಕಂಥದ್ದು ಎಲ್ಲದಲ್ಲೂ ವೈರಸ್ ಇರುತ್ತೆ ಅಂತ. ಸೊ ಅದು ವಾತಾವರಣಕ್ಕೆ ಸೇರ್ತಾ ಇರುತ್ತೆ. ಈ ಒಂದು ವೈರಸ್ ಏನಂದ್ರೆ ಸ್ವಲ್ಪ ಗಟ್ಟಿಯಾದಂಥ ವೈರಸ್, ಹಂಗಾಗಿರಿಂದ ಅದಕ್ಕೆ ಕ್ರಿಮಿನಾಶಕಗಳನ್ನ ಹಾಕೊಳ್ತಕ್ಕಂಥದ್ದು, ಶೇಕಡಾ 1% ಪೊಟಾಷಿಯಂ ಪರಮಾಂಗನೇಟ್ ದ್ರಾವಣ ಆಗ್ಬೋದು, ಶೇಕಡಾ 2% ಸೋಡಿಯಂ ಹೈಪೋಕ್ಲೋರೈಡ್ ದ್ರಾವಣ ಆಗ್ಬೋದು, ಶೇಕಡಾ 1% ಫಾರ್ಮಲಿನ್ ದ್ರಾವಣ ಆಗ್ಬೋದು, ಇವೆಲ್ಲ ಸಿಂಪಡಣೆ ಮಾಡ್ಕೋಬೇಕು. ಮುಖ್ಯವಾಗಿ ಹತ್ತಿರದ ಪಶುವೈದ್ಯಕೀಯ ಸಂಸ್ಥೆಗೆ ವಿಷಯ ಮುಟ್ಟಿಸಬೇಕು. ಪೌಷ್ಟಿಕ ಆಹಾರ, ಖನಿಜ ಮಿಶ್ರಣ ಮತ್ತು ಜೀವಸತ್ವಗಳನ್ನ ಸ್ವಲ್ಪ ಚೆನ್ನಾಗಿ ಕೊಟ್ಕೊಂಡು ಅದಕ್ಕೆ ಆರೈಕೆ ಮಾಡ್ಕೋಬೇಕು. ಇದು ರೈತರು ತಮ್ಮ ಹಂತದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು. ಮತ್ತು ಒಂದ್ ವೇಳೆ ಸತ್ತೋಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ಯಾವ್ದಾದ್ರು ಒಂದು ತೀವ್ರತರ ಜಾಸ್ತಿ ಆಗಿ ಸೀರಿಯಸ್ ಆಗಿ ಅದನ್ನ ಆಳವಾದ ಗುಂಡಿನಲ್ಲಿ ಉಳ್ಬೇಕು. ಎಲ್ಲಂದ್ರಲ್ಲಿ ಅದನ್ನ ಎಳೆದಾಡಿ ಇದು ಮಾಡಬಾರ್ದು, ಸ್ವಲ್ಪ ಸುಣ್ಣ ಹಾಕಿ ಆಳವಾದ ಗುಂಡಿನಲ್ಲಿ ಉಳ್ಬೇಕು. ಅದರಿಂದ ಮತ್ತೆ ಬೇರೆದಕ್ಕೆ ಹರಡಲ್ಲ ಇದು. ಡಾಕ್ಟ್ರೆ, ಇದುವರೆಗೆ ಚರ್ಮಗಂಟು ರೋಗ ಅಂತಂದ್ರೆ ಏನು, ಇದನ್ನ ಪತ್ತೆ ಹಚ್ಚೋದು ಹೇಗೆ, ಹಾಗೇನೆ ರೈತರು ತಮ್ಮ ಹಂತದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋ ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಈ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಬೇಕು ಅನ್ನೋದಾದ್ರೆ ತಮ್ಮನ್ನ ಸಂಪರ್ಕ ಮಾಡುವುದು ಹೇಗೆ ಡಾಕ್ಟ್ರೆ? ನನ್ನ ದೂರವಾಣಿ ಮೂಲಕ ಸಂಪರ್ಕಿಸಬಹುದು, 9441781813. ತಮ್ಮ ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸ್ಕೊಡಿ, 9441781813. ಒಳ್ಳೆಯದು ಡಾಕ್ಟ್ರೆ. ಇದುವರೆಗೆ ಚರ್ಮಗಂಟು ರೋಗದ ಕುರಿತಂತೆ ಅದರ ನಿಯಂತ್ರಣ ಕ್ರಮಗಳ ಕುರಿತಂತೆ ಸಾಕಷ್ಟು ವಿವರವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ರಿ. ತಮ್ಮೆಲ್ಲ ಈ ಮಾಹಿತಿಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಚರ್ಮಗಂಟು ರೋಗದ ನಿರ್ವಹಣಾ ಕ್ರಮಗಳು ಈ ಕುರಿತು ಹಾಸನದ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರ ಕಚೇರಿಯ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಎಸ್ ಸುಂದರೇಶನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಗೋರಾ ರವಿಶಂಕರ್. ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್. ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 0812-296-775. ಮಾಘ ಫಾಲ್ಗುಣ ಮಾಸ ಶಿಶಿರ ಋತು, ಜನವರಿ ಮಾರ್ಚ್ ಮಧ್ಯೆ. ಹಾಲು, ತುಪ್ಪ, ಎಣ್ಣೆ, ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ. ಖಾರದ ಆಹಾರ, ಕಹಿ, ಒಗರು ಪದಾರ್ಥ ವರ್ಜಿಸಿ. ತಂಪು ಪಾನೀಯ ನಿಷಿದ್ಧ. ಬಿಸಿನೀರು ಸೇವನೆ, ದೇಹಕ್ಕೆ ಅಭ್ಯಂಜನ, ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ, ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮ್ಮ ನಾಳಿನ ಕಿಸಾನ್ವಾಣಿಯಲ್ಲಿ ನವೆಂಬರ್ ತಿಂಗಳಿನಲ್ಲಿ ಸಂಬಾರ ಬೆಳೆಗಳಲ್ಲಿ ಕೈಗೊಳ್ಳಬೇಕಾದ ಬೇಸಾಯ ಕ್ರಮಗಳು, ಈ ಕುರಿತು ಸಕಲೇಶ್ಪುರ ತಾಲೂಕಿನ ದೋಣಿಗಾಲ್ನಲ್ಲಿರುವ ಸಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ಎನ್ ಹರ್ಷ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಬಿತ್ತರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಗೀತಸುಧಾ ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:51 ಪ್ರಾಯೋಜಿತ ಕಾರ್ಯಕ್ರಮ ಮತದಾತ ಜಂಕ್ಷನ್, ಪ್ರಾಯೋಜಕರು ಭಾರತೀಯ ಚುನಾವಣಾ ಆಯೋಗ. 7:06, 7:45, 9:30 ಹಾಗೂ 9:15 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. 8:00 ಯುವವಾಣಿ, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಸವರಾಜ್ ಗೋನ್ನಾಳ್ ಅವರ ಗಾಯನ, ರಾಗ್ ರಾಗೇಶ್ರೀ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೆಚ್.ಎನ್. ಭಾಸ್ಕರ್ ಅವರ ವಯೋಲಿನ್ ವಾದನ, ನಂತರ ತುಮಕೂರು ಬಿ ರವಿಶಂಕರ್ ಅವರ ಮೃದಂಗ ವಾದನ. ನಾಳೆ ಬೆಳಗ್ಗೆ 6:10 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ. 6:15 ಸ್ತುತಿ ಮಲ್ಲಿಕ. 6:45 ರೈತರಿಗೆ ಸಲಹೆ. 6:50 ಭಾವಗೀತೆಯನ್ನು ಕೇಳುವಿರಿ. 7:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ತ್ಯಾಜ್ಯ ನಿಭಾಯಿಸುವ ರೀತಿ, ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಬೆಂಗಳೂರು. 7:45